ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು. ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತೀಯ ಪರಂಗಿತಳಿ ಅಭಿವೃದ್ಧಿ ಹಾಗೂ ಲಾಭದಾಯಕ ತಾಂತ್ರಿಕ ಕೃಷಿ ಕ್ರಮಗಳನ್ನು ಕುರಿತು ಶ್ರೀರಂಗಪಟ್ಟಣದ ಬೆಳಗೊಳ ಹೋಬಳಿ ಬೊಮ್ಮೂರು ಅಗ್ರಹಾರದಲ್ಲಿ ಕೃಷಿ ಸಂಶೋಧನೆ ನಡೆಸುತ್ತಿರುವ ಡಾಕ್ಟರ್ ಕೆಕೆ ಸುಬ್ರಹ್ಮಣಿ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೆಕೆ ಸುಬ್ರಹ್ಮಣಿ ಅವರು. ಇವರು ಮೂಲತಃ ತಳಿ ವಿಜ್ಞಾನಿಯಾಗಿ ರೂಪುಗೊಂಡವರು. ಈಗಾಗಲೇ ತೋಟಗಾರಿಕೆ ಇಲಾಖೆಯ ಸಂಶೋಧನಾ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಸಾಕಷ್ಟು ತಳಿಗಳನ್ನು ಸಂಶೋಧನೆ ಮಾಡಿರುವಂಥವರು. ಪ್ರಸ್ತುತ ಇವರೇ ಅಭಿವೃದ್ಧಿಪಡಿಸಿರುವಂತಹ ಅಗ್ರಿಮ ರೆಡ್ ಗ್ಲೋರಿ ಪರಂಗಿ ತಳಿ, ಶುದ್ಧ ಭಾರತೀಯ ತಳಿ ಅಥವಾ ದೇಸಿ ತಳಿ ಅಂತ ಹೇಳ್ಬೋದು. ರೈತರಿಗೆ ಒಳ್ಳೆಯ ಆದಾಯವನ್ನು ತಂದುಕೊಡುವಲ್ಲಿ, ಹಾಗೆಯೇ ಮೌಲ್ಯವರ್ಧನೆಗೆ ಇನ್ನಷ್ಟು ಹೆಚ್ಚು ಅವಕಾಶಗಳಿರುವಂತಹ ಒಂದು ಒಳ್ಳೆಯ ಉತ್ಪನ್ನ ಅಂತ ಹೇಳ್ಬೋದು. ಈ ರೀತಿಯ ಒಂದು ತಳಿಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಮೈಸೂರಿನ ಸಮೀಪ ಇರುವಂತಹ ನಗೋನಹಳ್ಳಿಯಲ್ಲಿ ಇರುವಂತಹ ತಮ್ಮ ತೋಟದಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಡಾಕ್ಟರ್ ಕೆಕೆ ಸುಬ್ರಹ್ಮಣ್ಯವರು. ಅವರನ್ನು ಮಾತಾಡಿಸಿ ಹಲವಾರು ವಿಚಾರಗಳನ್ನು ಮನವರಿಕೆ ಮಾಡಿಕೊಳ್ಳೋಣ ಅಂತ. ನಮಸ್ಕಾರ ಸುಬ್ರಹ್ಮಣ್ಯವರೇ. ನಮಸ್ಕಾರ. ತಳಿ ವಿಜ್ಞಾನಿಯಾಗಿದ್ರಿ, ಸಾಕಷ್ಟು ಅಲ್ಲೇ ಅವಕಾಶ ಇತ್ತು, ಆದರೂ ಸಹ ವಿಶೇಷವಾಗಿ ಈ ಥರದ್ದು ಏನಾರು ಒಂದು ಮಾಡಬೇಕು ಅಂತ ನಿಮಗೆ ಅನಿಸಿದ್ದು ಹೇಗೆ? ತಳಿ ಮತ್ತು ವಿಜ್ಞಾನ ಇದ್ರ ಸೀಮಿತ ಆಗೇನಿಲ್ಲ. ಯಾಕಂತ ಹೇಳಿದ್ರೆ ತಳಿಗಳಲ್ಲಿ ಯಾವುದೇ ಬೆಳೆ ಇರ್ಬೋದು, ಭತ್ತದ ತಳಿ, ಮೆಣಸಿನಕಾಯಿ ತಳಿ, ಟೊಮೆಟೊ ತಳಿ, ಈ ಥರ ಹಲವಾರು ವೈವಿಧ್ಯ ಇರತಕ್ಕಂಥ ಬೆಳೆಗಳಲ್ಲಿ ತಳಿ, ಅದರಲ್ಲಿ ವಿಜ್ಞಾನ, ಅದರಲ್ಲಿ ಒಂದು ಸ್ಪೆಷಲೈಸ್ಡ್ ಮಾಡಿಕೊಂಡು ಅದರಲ್ಲಿ ನಮಗೆ ಏನಾರು ಒಂದು ಅಂತಿಮವಾಗಿ ಒಳ್ಳೆಯ ಒಂದು ಯಶಸ್ಸು ಕಾಣೋಕ್ಕೋಸ್ಕರ ಆ ಒಂದು ಸ್ಪೆಷಲೈಸೇಷನ್ ಅದರಲ್ಲೇ ನಾವು ಕೆಲಸ ಮಾಡಿ ನಾವು ಅದನ್ನು ಒಂದು ಸಾಧನೆಯನ್ನು ನಾವು ತಗೊಂಡಿರ್ತೀವಿ. ಹಾಗಾಗಿ ಈ ತಳಿ ವಿಜ್ಞಾನ ಹಲವಾರು ಕ್ರಾಪ್ಸ್ಗಳಿರೋಕ್ಕೆ ಸಾಧ್ಯ ಇದೆ. ಸೊ ನಮ್ಮದು ಎಲ್ಲ ಕ್ರಾಪ್ಸ್ಗಳು ಟೊಮೆಟೊದಲ್ಲಿ, ಚಿಲ್ಲಿಯಲ್ಲಿ ಇದೆ. ಹಾಗೆಯೇ ಪಪ್ಪಾಯದಲ್ಲಿ ನೀವು ಕೇಳ್ತಾರೆ ಪ್ರಶ್ನೆ, ವಿಶೇಷವಾಗಿ ನಾವು ಬೇರೆ ತರಕಾರಿಗಳಲ್ಲಿ ತಳಿ ವಿಜ್ಞಾನದಲ್ಲಿ ಮಾಡ್ತಾ ಇರಿದ್ವಿ. ಭಾರತದಲ್ಲಿ ನನ್ನಂಥ ಸೈಂಟಿಸ್ಟ್ಗಳು ಪ್ರೈವೇಟ್ ಇರ್ಬೋದು, ಸರ್ಕಾರ ಇರ್ಬೋದು, ಮಾಡ್ತಿದ್ದಾರೆ. ಆದರೆ ಪಪ್ಪಾಯಲ್ಲಿ ನೀವು ಹೇಳಿ ಸರಿ, ಈ ಒಂದು ಪಪ್ಪಾಯಿ ಹಣ್ಣು ಈ ಬೆಳೆಯಲ್ಲಿ ಅದರಲ್ಲಿ ತಳಿ ಅಭಿವೃದ್ಧಿ ಮಾಡ್ತಾ ಇರೋದು ಯಾರೂ ಇಲ್ಲ, ಇದ್ರೂ ಬಹುಶಃ ಕಡಿಮೆ ಇರ್ಬೋದು. ಅಂದರೆ ಇದರಲ್ಲಿರುವಂತಹ ಸವಾಲುಗಳು ಅಷ್ಟಿದೆ ಅಂತ ಅನ್ಕೋಬೇಕಾಗತ್ತೆ ನಾವು. ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ಇದು ಪರಂಗಿ ಅಂತ ಕರಿತೀವಿ, ಇದು ಪರದೇಶದ ಪಪ್ಪಾಯಿ ಅಂತ ಕರೀತಾರೆ ಹಳ್ಳಿಗಳಲ್ಲಿ ರೈತರದನ್ನ ಪರಂಗಿ ಅಂತ ಹೇಳ್ತಾರೆ. ಸೊ ನಿಜ ಇದು ನಮ್ಮ ದೇಶದಿಂದ ಬಂದಿದ್ದಲ್ಲ, ಇದು ಹೊರಗಡೆಯಿಂದ ಬಂದಿರೋದು. ಇದು 30-40 ವರ್ಷದ ಹಿಂದೆ ಬಂತು, ಅದು ಒಂದೇ ಒಂದು ಕಂಪ್ನಿಯಿಂದ ಬಂದಿದ್ದು, ನೋ ನ್ಯೂ ಸೀಡ್ಸ್ ಕಂಪ್ನಿ ಅಂತ ಹೇಳ್ಬಿಟ್ಟು. ಬಟ್ ಅವತ್ತು ಹೇಗೆ ಅವರು ಭಾರತ ದೇಶಕ್ಕೆ ಎಂಟ್ರಿ ಆದರು, ಇವತ್ತಿನವರೆಗೂ ಕೂಡ ಮತ್ತೊಂದು ಕಂಪ್ನಿದು ವಿಶ್ವದಲ್ಲೇ ಬೇರೆ ಪಪ್ಪಾಯ ತಳಿ ಇಲ್ಲ. ಭಾರತದಲ್ಲಂತೂ ಬೇರೆ ಯಾವುದೇ ಆಗಲಿ ಇನ್ನೊಂದು ತಳಿ ಸರಿಸಮಾನವಾಗಿಲ್ಲ. ಅದು ನಮ್ಮಂತಹ ಕೃಷಿ ಪದವೀಧರಿಗೆ ಒಂದು ಚಾಲೆಂಜೇ. ಅದು ನಾನು ನಂದು ಅಂತ ಹೇಳೋದಿಲ್ಲ ಅಥವಾ ನನಗೆ ಅಂತ ಹೇಳೋದಿಲ್ಲ, ಯಾರೇ ಆಗಿರಲಿ ಕೃಷಿಯಲ್ಲಿ ರೈತನಾಗಿರಲಿ ಅಥವಾ ಪದವೀಧರರಾಗಿರಲಿ ಇದು ಚಾಲೆಂಜ್ ಆಗ್ತದೆ. ಯಾಕಂದರೆ 30 ವರ್ಷಗಳಿಂದ ಬೇರೆ ಅದು ತೈವಾನು ಚೈನಾದಿಂದ ಬರ್ತಾಯಿರ್ತಕ್ಕಂಥ ಇದೊಂದು ತಳಿಗೆ ನಮಗೆ ಸವಾಲು ಯಾರು ಕೊಟ್ಟಿಲ್ಲ ಅಂದಾಗ ಸ್ವಲ್ಪ ನಮಗೆ ಎದ್ದೇಳ್ಬೇಕಾಯ್ತದೆ. ಅದರಲ್ಲಿ ನಮಗೂ ಕೂಡ ಅನಿಸಿದೆ, ಯಾಕಂದ್ರಲ್ಲಿ ನಾವು ಚಳಿಯಿಂದ ಎದ್ದೇಳಬಾರ್ದು, ನಾವು ಕೂಡ ಯಾಕೆ ಸವಾಲಾಗಿ ತಗೋಬಾರ್ದಿದ್ದನಂತ. ಹಾಗೆ ನಾನು ಒಂದು 15 ವರ್ಷದಿಂದ ಈ ಸವಾಲನ್ನು ನಾನು ಮಾಡ್ಕೊಂಡು ಬರ್ತಿದ್ದೆ. ಬಟ್ ನಾವು ಇಂಡಿವಿಜುವಲ್ ಪಪ್ಪಾಯ ಅಂತ ಕ್ರಾಪಲ್ಲಿ ಒಬ್ಬ ಒಂದು ವ್ಯಕ್ತಿ ಮಾಡೋಂಥ ಪಪ್ಪಾಯದಲ್ಲ ಅದು. ಯಾಕಂದರೆ ಅದರಲ್ಲಿ ಬೇಕಾದಷ್ಟು ಕಾಯಿಲೆಗಳಿದೆ, ಅದರಲ್ಲಿ ಸವಾಲುಗಳು ಇನ್ನೇನಪ್ಪ ಅಂದ್ರೆ ಬೆಳೆಸೋದೇ ಒಂದು ದೊಡ್ಡ ಚಾಲೆಂಜ್. ಅದು ಅದಕ್ಕೆ ಹೇಳ್ತಾರೆ ICU ಕ್ರಾಪ್ ಅಂತ ಹೇಳ್ತಾರೆ ರೈತರುಗಳು. ಇದು ಆರ್ಡಿನರಿ ಕ್ರಾಪ್ ಅಲ್ಲಪ್ಪ, ICU ಈ ಇಂಟೆನ್ಸಿಟಿ ಕ್ರಾಪ್ ಅದು. ಅಷ್ಟೊಂದು ಮುತುವರ್ಜಿಯಲ್ಲಿ ಬಾಣಿದ್ರೆ ಮಾತ್ರ ಪಪ್ಪದಲ್ಲಿ ಬರ್ತದೆ. ಅದು ರಿಂಗ್ ಸ್ಪಾಟ್ ವೈರಸ್ ಅದು ಬೇರೆ ಬಂದಿದೆ ಇವಾಗ. ಈಗೆಲ್ಲ ಇರುವುದು ಬಿಟ್ಟು ನಮ್ಮ ಒಂದು ತಳಿ ವಿಜ್ಞಾನದಲ್ಲಿ ನಾವು ಸಂಶೋಧನೆ ಮಾಡಕ್ಕೆ ಹೋದ್ರೆ ಅದರಲ್ಲಿರ್ತಕ್ಕಂತಹ ಲಿಂಗಗಳು ಸೆಕ್ಸ್ಗಳು ಭಾರಿ ಭಾರಿ ವಿಚಿತ್ರವಾಗಿದೆ. ಅದರಿಂದಾಗಿ ಯಾರೂ ಕೂಡ ಪಪ್ಪಾಯ ಸೈಂಟಿಸ್ಟ್ ಆಗಿ ಪಡಕ್ಕೆ ಇಷ್ಟಪಡಕ್ಕಿಲ್ಲ, ಯಾಕಂದರೆ ಯಶಸ್ಸು ಭಾರಿ ಕಡಿಮೆ ಅದರಲ್ಲಿ. ಅದು ಇಡೀ ಒಂದು ಜೀವನನೇ ಬೇಕಾಯ್ತದೆ. ಒಬ್ಬ ಮನುಷ್ಯ 70 ವರ್ಷ 60 ವರ್ಷ ಕಷ್ಟಪಟ್ಟಿದ್ರೆ ಮೋಸ್ಟ್ಲಿ ಒಂದು ಪಪ್ಪಾಯ ತಳಿ ಕಂಡುಹಿಡಿಬೋದು. ಅಷ್ಟು ಕಾಂಪ್ಲಿಕೇಟೆಡ್ ಕ್ರಾಪ್ ಇರೋದ್ರಿಂದ ಬಹುಶಃ ಇದರಲ್ಲಿ ಯಾರು ಜಾಸ್ತಿ ಆಸಕ್ತಿ ತೋರಿಸಿಲ್ಲ. ಹಾಗಾಗಿ ನನಗೊಂದು ಅವಕಾಶ, ಎಲ್ಲಿ ಯಾರು ಆಸಕ್ತಿ ಇಲ್ಲವೋ ಅಂದರೆ ಕಾಂಪಿಟೇಷನ್ ಇಲ್ಲ, ಸೊ ಸ್ಪರ್ಧೆಗಳೇ ಇಲ್ಲ ಇದು ನನಗೆ. ಹಾಗಿದ್ದಾಗ ಕಾಂಪಿಟೇಷನ್ ಇಲ್ಲ ಅಂತ ಹೇಳಿದಾಗ ನಾನು ಮುಂದೋಗ್ಲಿಕ್ಕೆ ಅವಕಾಶ ಜಾಸ್ತಿ ಇರ್ಬೋದು ಅಂತೇಳಿ ಆ ಒಂದು ಕ್ಯೂರಿಯಾಸಿಟಿಯಲ್ಲಿ 15 ಇಯರ್ಸ್ ಬ್ಯಾಕ್ ಕೈ ಹಾಕಿದೆ. ಬಟ್ ಈಗ ಗುರುಕುಲ ಇರೋದ್ರಿಂದ ನನಗೆ ಅದರದ್ದು ಇನ್ಫ್ರಾಸ್ಟ್ರಕ್ಚರ್ ಸೌಕರ್ಯ ಮೇಯ್ನ್ ಆಗಿ ನಮ್ಮ ಸ್ಟೂಡೆಂಟ್ಸ್ಗಳು ಎಲ್ಲರೂ ಕೂಡ ಗ್ರ್ಯಾಜುಯೇಟ್ಸ್ಗಳು, ಸೊ ಅಷ್ಟು ಜನ ಸೈಂಟಿಸ್ಟ್ಗಳು ನನಗೆ ತುಂಬ ಸುಲಭ ಇದು. ನಾನು ದುಡ್ಡು ಕೊಡೋಂಗಿಲ್ಲ, ನಾನು ಯಾರು ಸೈಂಟಿಸ್ಟ್ಗೆ ದುಡ್ಡು ಕೊಡೋಂಗಿಲ್ಲ, ಲೇಬರ್ಸ್ಗೆ ದುಡ್ಡು ಕೊಡೋಂಗಿಲ್ಲ, ಡೇಟಾ ಕಲೆಕ್ಟರ್ ದುಡ್ಡು ಕೊಡೋಂಗಿಲ್ಲ, ಎಲ್ಲ ಬೈ ದ ವೇ ಒಂದು ಗಂಟೆ ಆಟದಲ್ಲಿ. ಇದೊಂದು ಕೂಡ ಅಗ್ರಿಕಲ್ಚರ್ ಸೈಂಟಿಸ್ಟ್ನ ಮಾಡೋಕ್ಕೆ ಇದು ಮೂಲ ಕಾರಣ ಆಯ್ತು ನನಗೆ. ನನ್ನ ಗುರುಕುಲನೇ ಒಂದು ಇನ್ಫ್ರಾಸ್ಟ್ರಕ್ಚರ್ ನನಗೆ ಜೊತೆಗೂಡಿಸ್ತು ನನಗೆ. ಹೀಗೆ ಭಾರತೀಯ ಪಪ್ಪಾಯಿ ತಳಿ ಆವಿಷ್ಕಾರ ಆಯಿತು. ನೀವು ಇಟ್ಟಂತಹ ಹೆಸರು ಅಗ್ರಿಮ ಅಂತ ಇಟ್ರಿ ಅದಕ್ಕೆ, ರೆಡ್ ಗ್ಲೋರಿ 186 ಅಗ್ರಿಮ ರೆಡ್ ಗ್ಲೋರಿ 186 186 ಏನು ಸರ್ ಅದು? ನೋಡಿ, ಜನರದು ಮೈಂಡ್ ಸೆಟ್ ಹೇಗಪ್ಪ ಅಂದ್ರೆ, ಇವತ್ತಿನ ದಿವಸದಲ್ಲಿ ನಮ್ಮ ತಲೆಯಲ್ಲಿ ಯಾವುದು ಆಲ್ರೆಡಿ ಹೊಕ್ಕಿದೆಯೋ ನಾವು ಆ ತರದಲ್ಲೇ ಹೋಗ್ಬೇಕೆ ವಿನಃ ಅದನ್ನ ಬಿಟ್ಬಿಟ್ಟು ನಾನು ನಂದೇ ಆದಂತ ಒಂದು ಹೆಸರು ಇನ್ನೊಂದು ಯಾವುದೋ ದೇವ್ರ ಹೆಸರು ಅಂತ ಹೇಳಿದಾಗ ಏನಾಗ್ತದೆ, ಅದು ಈಗ ಆಲ್ರೆಡಿ ಪಪ್ಪಾಯ ತಳಿ ಕಂಡಿಡಿದೇ ಒಂದು ದೊಡ್ಡ ಸವಾಲು. ಪುನಃ ಅದನ್ನ ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಪ್ರತಿಯೊಬ್ಬ ರೈತನ ತಲೆಯಲ್ಲಿ ಇದು ರಿಜಿಸ್ಟರ್ ಆಗಬೇಕು. ಹಂಗಿದ್ದಾಗ ಅವ್ರದ್ದು ಹೆಸರೇನು? ರೆಡ್ ಲೇಡಿ 786. ಅದಕ್ಕೆ ಸಮಾನವಾಗಿದ್ರೆ ನೆನ್ಪಿಟ್ಕೊಳ್ಳಕ್ಕಾಗ್ಲಿ, ಅದನ್ನ ಹೇಳಕ್ಕಾಗ್ಲಿ, ಪ್ರೊನೌನ್ಸ್ ಮಾಡಕ್ಕಾಗ್ಲಿ ಈಸಿ ಆಗ್ತದೆ. ಸೊ ಈಗ ರೆಡ್ ಲೇಡಿ 786, ಇದು ಬಂದು ರೆಡ್ ಗ್ಲೋರಿ 186. ಸೊ ಹೇಳಕ್ಕೆ, ನೆನ್ಪಿಟ್ಕೊಳ್ಳಕ್ಕೆ, ಕೇಳಕ್ಕೆ ಡೀಲರ್ ಹತ್ರ ಡಿಸ್ಟ್ರಿಬ್ಯೂಟರ್ ಹತ್ರ ಈಸಿ ಆಗ್ತದೆ. ಹಾಗಾಗಿ ನಾವು ಎಂಟ್ರಿ ಮಾರ್ಕೆಟ್ಗೆ ಯಾವುದು ಈಸಿ ರೈತನಿಗೆ ಸ್ಪೆಲ್ಲಿಂಗ್ ಮಾಡಕ್ಕೆ ನೆನ್ಪಿಟ್ಕೊಳ್ಳಕ್ಕೆ, ಈಗ 30 ವರ್ಷದಿಂದ ರೆಡ್ ಲೇಡಿ 786 ರೆಡ್ ಲೇಡಿ 786 ರೆಡ್ ಲೇಡಿ 786 ಕಂಡೀಷನ್ ಆಗ್ಬಿಟ್ಟಿದೆ ಮೈಂಡ್. ಆ ಜಾಗದಲ್ಲಿ ನಾನು ಹೋಗ್ಬಿಟ್ಟು ಇವಾಗ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಅವರು ಇದೇನಪ್ಪ ಅಂತ ಹೇಳ್ತಾರೆ. ಸ್ಮೂತ್ ಆಗಿ ಎಂಟರ್ ಆಗ್ಲಿಕ್ಕೆ ಏನ್ ನಮ್ಗೆ ಈಸಿಯಾಗಿ ಕಾಣ್ತದೋ ಆ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಸೈಕಾಲಜಿ ಕಂಡೀಷನಿಂಗ್ ಇಂದ ರೆಡ್ ಗ್ಲೋರಿ 186. ಈಗ ಕೃಷಿಕರು ಸ್ವೀಕರಿಸುವಂತ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳು ಇದ್ವು, ಅವುಗಳಿಗೆಲ್ಲ ಏನ್ ಪರಿಹಾರ ಸಿಕ್ತು, ಹೇಗೆ ಈಗ ಅವರ ಹತ್ರ ಇರುವಂತಹ ಸ್ಥಳೀಯ ತಳಿಗಳು ಇರ್ಬೋದು, ಅವರ ಹತ್ರ ಲೋಕಲ್ ಕೆಲವು ತಳಿಯನ್ನು ಬಳಸುವಂಥವ್ರು ಇದ್ದಾರೆ, ಬೇರೆ ಬೇರೆ ಕಂಪ್ನಿಗಳಿದೆ, ಹೇಗೆ ನಿಮ್ಮ ಇದು ಅಗ್ರಿಮ ರೆಡ್ ಗ್ಲೋರಿ ಭಿನ್ನವಾಗಿ ನಿಲ್ಲುತ್ತೆ? ಸರ್, 99% ಭಾರತ ದೇಶ ಇಡೀ ವಿಶ್ವದಲ್ಲೇ ಪಪ್ಪಾಯ ಅಂತ ಹೇಳಿದ್ರೆ ರೆಡ್ ಲೇಡಿ 786. ನೀವೇನು ಹೇಳ್ತಾ ಇದ್ರೆ ಬೇರೆ ಬೇರೆ ಕಂಪ್ನಿಯವರು ಬೇರೆ ಬೇರೆ ದೇಶೀಯ ತಳಿಗಳು 1% ಇದ್ದರೆ ಅಷ್ಟರ ಮಟ್ಟಿಗೆ ಅದು ಆವರಿಸ್ಕೊಂಡಿದೆ. ಅದರ ವಿಶೇಷತೆಗಳು ಅಷ್ಟೇ ಚೆನ್ನಾಗಿದೆ. ಕೀಪಿಂಗ್ ಕ್ವಾಲಿಟಿ ಇರ್ಬೋದು, ಕಲರ್ ಇರ್ಬೋದು, ಅದರದ್ದು ಟೇಸ್ಟ್ ಇರ್ಬೋದು, ಇಳುವರಿ ಇರ್ಬೋದು, ಅಥವಾ ಪ್ಯಾನ್ ಇಂಡಿಯಾ ಭಾರತ ದೇಶದಾದಂಥ ಒಂದೇ ವೆರೈಟಿ, ವಿಶ್ವಕ್ಕೆ ಆಗುವಂಥ ಒಂದು ವೆರೈಟಿ, ಅಷ್ಟು ಒಂದು ನಾವು ಮಾಡ್ಬೇಕಾದ್ರೆ ಅದು ಸ್ವಲ್ಪ ಅಲ್ಲ, ಅದು ನಿಜವಾಗಿ ಅದಕ್ಕೆ ಆ ಗುಣಗಳು ಇದೆ. ಈಗ ನೆಕ್ಸ್ಟ್ ಪ್ರಶ್ನೆ, ನಮ್ಮದು ಭಾರತ ದೇಶದಲ್ಲಿ ಒಬ್ಬ ಭಾರತ ವಿಜ್ಞಾನಿ ಭಾರತ ದೇಶದಲ್ಲೇ ಅದನ್ನು ಆವಿಷ್ಕಾರ ಮಾಡಿ ಭಾರತ ದೇಶದಲ್ಲೇ ಬೀಜಗಳನ್ನು ಉತ್ಪಾದನೆ ಮಾಡಿ ಭಾರತ ದೇಶದವರಿಗೆ ನಮ್ಮದೇ ಆದಂಥ ಒಂದು ಹೊಸ ತಳಿ ಅದು ಪಪ್ಪಾಯ ಅಂತ ಕ್ರಾಪಲ್ಲಿ ಕೊಡಬೇಕು ಅಂದರೆ ಅವ್ರದ್ದು ಏನೆಲ್ಲ ಒಟ್ಟಿಗೆ ಗುಣಗಳು ಚೆನ್ನಾಗಿದೆಯೋ ಅದರಷ್ಟೇ ಚೆನ್ನಾಗಿರಬೇಕು ಆ ಗುಣಗಳು, ಅಥವಾ ಅದಕ್ಕಿಂತಲೂ ಚೆನ್ನಾಗಿರಬೇಕು. ಹೌದು, ಆವಾಗ ಮಾತ್ರ ನಾವು ಅವ್ರ ಹತ್ರ ಹೋಗ್ಬೋದು ರೈತರ ಹತ್ರ. ಯಾಕಂದ್ರೆ ರೈತನಿಗೆ ಕ್ರಾಪ್ನಲ್ಲಿ ಯಶಸ್ಸು ಸಿಗಬೇಕಾದ್ರೆ ಆ ಕ್ರಾಪ್ನಲ್ಲಿರ್ತಕ್ಕಂಥ ಗುಣಗಳು ಚೆನ್ನಾಗಿರಬೇಕು. ಗುಣಗಳಂದ್ರೆ ಏನು? ಕಲರ್ ಆಗಿದೆ ಈಗ ಹೇಳ್ದಂಗೆ, ನಾನು ರೆಡ್ ಲೇಡಿದ ಏನು ಗುಣ ಇದೆಯೋ ಹಾಗೆ ಇರಬೇಕು. ಹಾಗಾಗಿ ನಾನು 15 ವರ್ಷದ ಹಿಂದೆ ರೆಡ್ ಲೇಡಿಗಿಂತಲೂ ಒಂದು ಚೆನ್ನಾಗಿರೋ ಹೈಬ್ರಿಡ್ ಮಾಡಿದ್ದೆ ನಾನು, ಸಿಕ್ಕಿತ್ತು ನನಗೆ. ನಾನು ಮಾಡಿದಂತರ ರಿಸರ್ಚ್ ಅಲ್ಲಿ ಸಿಗ್ತದೆ, ಮಾಡಿದಾಗ ಅದನ್ನು ಕೊಟ್ಟೆ ನಾನು ಅನಂತಪುರ ರೈತರಿಗೆ. ಅನಂತಪುರ ಇಸ್ ಎ ವೆರಿ ಬಿಗ್ ಮಾರ್ಕೆಟ್ ಆಂಧ್ರ, ಅಲ್ಲಿಂದ ಡೆಲ್ಲಿಗೆ ಹೋಗ್ತದೆ, ದಿನಕ್ಕೆ ನೂರಾರು ಲೋಡ್ ಹೋಗ್ತದೆ. ಅವ್ರು ಇಷ್ಟೇ ಹೇಳಿದ್ ನನಗೆ, ದೊಡ್ಡ ದೊಡ್ಡ ನರ್ಸರಿಗಳು ಅನಂತಪುರಲ್ಲಿ, ಸರ್ ನೀವು ಎಂಥದ್ದೇ ಒಳ್ಳೆ ಹೈಬ್ರಿಡ್ ತಗೊಂಬನ್ನಿ, ನಮಗೆ ಬೇಕಾಗಿಲ್ಲ, ಅದ್ರ ಬಗ್ಗೆ ಮಾತಾಡಬೇಡಿ, ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ, ರೆಡ್ ಲೇಡಿ ಥರ ರೆಡ್ ಲೇಡಿ ಇದ್ರೆ ಮಾತಾಡಿ ನಮಗೆ ಬೀಜ ಕೊಡಿ, ಅದನ್ನು ಬಿಟ್ಟು ನೀವು ಸೂಪರ್ ಲೇಡಿ ಕೊಟ್ಟರು ನಮಗೆ ಬೇಡ. ಅಷ್ಟು ಮೈಂಡ್ ಕಂಡೀಷನ್ ಆಗಿದೆ. ರೆಡ್ ಲೇಡಿ ಅಂದರೆ ಹಣ, ರೆಡ್ ಲೇಡಿ ಅಂದರೆ ಯಶಸ್ಸು, ರೆಡ್ ಲೇಡಿ ಅಂದರೆ ದೆಲ್ಲಿ ಜನ ತಿಂತಾರೆ, ಬೆಳೆಸೋದು ಅನಂತಪುರಲ್ಲಿ ತಿನ್ನೋದು ದೆಲ್ಲಿಯಲ್ಲಿ. ಸೊ ದೆಲ್ಲಿ ಜನರನ್ನ ನಾವು ಬದಲಾವಣೆ ಮಾಡಬೇಕು ಅಂದರೆ ಅಲ್ಲಿ ಬಿಟ್ಟು ನಮ್ಮ ವೆರೈಟಿ ಕೊಟ್ಟು ತಿನ್ನಿಸ್ಬಿಟ್ಟು ಆಮೇಲೆ ವೆರೈಟಿನ ಇಲ್ಲಿ ಬೆಳೆಸಬೇಕು ಅನಂತಪುರಲ್ಲಿ. ಸರ್ ಅದು ನಮ್ಮ ಕೆಲಸ ಅಲ್ಲ ಸರ್, ದೆಲ್ಲಿ ಜನರು ಏನು ಕೇಳ್ತಾರೆ ಅದನ್ನು ನಾವು ಬೆಳೆಸ್ತೀವಿ, ಅವ್ರು ಕೇಳೋದು ರೆಡ್ ಲೇಡಿ, ದಯವಿಟ್ಟು ರೆಡ್ ಲೇಡಿ ಬಗ್ಗೆ ಮಾತಾಡಿ. ಹಂಗಾಗಿ ನಾನು ನನ್ನದೇ ಆದಂಥ ಒಂದು ಒಳ್ಳೆ ತಳಿನ ಅಭಿವೃದ್ಧಿ ಮಾಡಿದ್ರು ಅದನ್ನು ಪಕ್ಕಕ್ಕಿಟ್ಬಿಟ್ಟು ರೆಡ್ ಲೇಡಿದೆ ಫೋಟೋ ಕಾಪಿ, ರೆಡ್ ಲೇಡಿನೂ ಹಾಕಿ ನಮ್ದು ಕೂಡ ರೆಡ್ ಗ್ಲೋರಿ ಹಾಕಿ, ನನಗೂ ಕನ್ಫ್ಯೂಸ್ ಆಯ್ತದೆ, ಆ ಇನ್ನೊಂದು ಕಂಪನಿಗೂ ಕನ್ಫ್ಯೂಸ್ ಆಯ್ತದೆ, ರೈತರಿಗೂ ಕನ್ಫ್ಯೂಸ್ ಆಯ್ತದೆ. ಇದರಲ್ಲಿ ಯಾವುದು ಡಾಕ್ಟರ್ ಸುಬ್ರಹ್ಮಣ್ಯರದು ರೆಡ್ ಗ್ಲೋರಿ, ಯಾವುದು ನೋನಿಯದು ರೆಡ್ ಲೇಡಿ, ಅಷ್ಟು ಫೋಟೋ ಕಾಪಿ ಕೊಟ್ಟಾಗ ಈಗ ಅವ್ರು ಹೇಳ್ತಾರೆ ಸರ್ ನೋಡಿ ಸರ್ ಇದು ಸರಿ ಸರ್, ಇದು ನೋಡಿ ಸರ್ ರೆಡ್ ಲೇಡಿ ತರ ಇದೆ, ಇದು ಕರೆಕ್ಟ್ ಸರ್ ಹೇಳಿ, ಇವಾಗ ನಮ್ಗೆ ಬೀಜ ಬೇಕು ನಮಗೆ. ಈಗ ಆ ಒಂದಾಗಿ ನಾನು ಎಂಟರ್ ಆಗಿದ್ದು. ಈಗ ಇಷ್ಟೆಲ್ಲ ಮಾಹಿತಿ ಗೊತ್ತಾದ್ಮೇಲೆ ಖಂಡಿತ ಈ ತೋಟದ ಬೆಳೆಗಾರರು ಈಗಾಗಲೇ ಪರಂಗಿ ಬೆಳೆದಿರೋರು ಸಹ ಇದನ್ನು ನಾವು ಪ್ರಯತ್ನ ಪಡಬೇಕು ಅಂತಾರೆ. ಅವ್ರಿಗೆ ಪೂರೈಸುವಷ್ಟು ಬೀಜದ ಲಭ್ಯತೆ ಇದೆಯಾ, ಹೇಗೆ ಸರ್? ಇದು ಒಂದು ವರ್ಷದ ಆನ್ಯುವಲ್ ಕ್ರಾಪ್, ಇದು ಬನಾನ ತರ ಶುಗರ್ ಕೇನ್ ತರ. ಸೊ ಇದನ್ನ ನಮ್ಗೆ ಹೇಳಿದೆ ನಾನು, ಇದೊಂದು ಐ ಸಿ ಯು ಕ್ರಾಪ್. ಸೊ ಇದು ಎಲ್ಲಾ ರೈತರು ಬೆಳೆಸಕ್ಕಾಗೋದಿಲ್ಲ, ಇದು ಅದರಲ್ಲಿ ಪರಿಣಿತಿ ಇರೋರು, ಅದರಲ್ಲಿ ಮಾಹಿತಿ ತಗೊಂಡಿರೋರು ಎಕ್ಸ್ಪರ್ಟ್ ಆಗಿರ್ಬೇಕು. ಪಪ್ಪಾಯ ಬೆಳೆದ ಅಂದ್ರೆ ಅವ್ನು ಏನ್ ಬೇಕಾದ್ರೆ ಬೆಳಿಬಲ್ಲ ಅಂತ ರೈತರಾಗಿರ್ಬೇಕು ಇದು. ಹಾಗಾಗಿ ಇದು ಪಪ್ಪಾಯದು ರಿಕ್ವೈರ್ಮೆಂಟ್ ಆಫ್ ಸೀಡ್ಸ್ ಏನಿದೆ ಬೀಜ, ಒಂದು ಸಲ ಹೈಬ್ರಿಡ್ ನಮ್ದು ಪಾಪ್ಯುಲರ್ ಆದ್ರೆ ಈಗ ಮೂರು ವರ್ಷದಿಂದ ಪಾಪ್ಯುಲರ್ ಆಗ್ತಾ ಇದೆ. ಇದರದ್ದು ಗತಿ, ಇದರದ್ದು ಮುಂದಕ್ಕೆ ಇದ್ರ ಇಂಪ್ರೂವ್ಮೆಂಟು, ಒಂದೇ ದಿವಸದಲ್ಲಿ ಟೊಮೆಟೊ ಬೀಜದ ತರ, ಚಿಲ್ಲಿ ಬೀಜದ ತರ ಒಂದು ಕೆ ಜಿ ಇಟ್ಟು ಬಿದ್ದಿದ್ದು, ನೆಕ್ಸ್ಟ್ ಒನ್ ಟನ್. ಸೊ ಇದು ಗುಂಟೂರಲ್ಲಿ ಒಂದು ಹೈಬ್ರಿಡ್ ಚೆನ್ನಾಗಿ ಬಂತು ತಗೊಳಪ್ಪ, ನೆಕ್ಸ್ಟ್ ಒಂದು ಟನ್ನಿಗೆ ಬೇಡಿಕೆ ಬಂದಿದೆ. ಆ ಥರದ ಕ್ರಾಪ್ ಇದು ಅಲ್ಲ ಇದು. ಸೊ ಇದ್ರ ಕ್ರಾಪ್ ಏನಿದ್ರು ಕೂಡ ಈಗ ಬೆಳೆಸಿದ್ವಿ ಒಂದು ಕೆ ಜಿ, ಹತ್ತು ಕೆ ಜಿ ಬೆಳೆಸಿದ್ವಿ, ನೆಕ್ಸ್ಟ್ ಏನಿದ್ರು ಕೂಡ ಐವತ್ತು ಕೆ ಜಿ, ನೂರು ಕೆ ಜಿ. ಯಾಕೆಂದರೆ ಇಡೀ ನಮ್ಮ ಭಾರತ ದೇಶಕ್ಕೆ ಬೇಕಾಗಿರೋಂಥ ಬೀಜ ಒಂದು ವರ್ಷಕ್ಕೆ ಬಂದು 1500 ಕೆ ಜಿಯಿಂದ 2000 ಕೆ ಜಿ ಟೋಟಲ್ ರಿಕ್ವೈರ್ಮೆಂಟ್ ಪಪ್ಪಾಯದು ಇಂಡಿಯಾದಲ್ಲಿ. ಅಂಥದ್ರಲ್ಲಿ ನಾವು ಆ ಲೆವೆಲ್ಗೆ ಹೋಗ್ಬೇಕಾದ್ರೆ ಒಂದು ಡಿಕೇಡ್ ಆಗ್ತದೆ. ಸೊ ಡೆಫಿನೆಟ್ ಆಗಿ 100 ಕೆ ಜಿ, 200 ಕೆ ಜಿ, 300 ಕೆ ಜಿ ಏನೂ ತೊಂದರೆ ಇಲ್ಲ, ಅಷ್ಟು ಲಭ್ಯತೆ ಇದೆ, ಆರಾಮಾಗಿ ಮಾಡ್ಬೋದು. ಈಗ ನೀವೇ ಹೇಳಿದ ಹಾಗೆ ಪಪ್ಪಾಯಿ ಕೃಷಿಯಲ್ಲಿ ಬಹಳ ತಾಂತ್ರಿಕತೆ ಬೇಕು, ಅಷ್ಟು ಸುಲಭ ಅಲ್ಲ ಅಂತ. ತುಂಬ ಚೆನ್ನಾಗಿ ಪಪ್ಪಾಯ ಬೆಳಿಬೇಕಾದ್ರೆ, ಒಳ್ಳೆಯ ಮೌಲ್ಯವರ್ಧನೆ ಆಗಬೇಕಾದ್ರೆ ಹೇಗಿರಬೇಕು ಕೃಷಿ ಕ್ರಮಗಳು? ಮೌಲ್ಯವರ್ಧನೆಗೆ ನೀವು ಏನಾದರೂ ವಿಶೇಷವಾಗಿ ಏನಾದರೂ ಸಂಶೋಧನೆಗಳ ಮೂಲಕ ರೂಪಿಸಿರೋದು ಇದೆಯಾ ವಿಧಾನಗಳು, ಹೇಳಿ. ನಾನು ರೈತರಿಗೆ ಹೇಳೋದು, ಕೃಷಿ ತಳಿ ವಿಜ್ಞಾನಿಗಳು ನಮ್ಮದು ಮೈಂಡ್ಸೆಟ್ಟು ಏನಿದ್ರು ಆವಿಷ್ಕಾರ ಬೆಳೆಸಬೇಕು. ಹೊಸದು ಹೊಸದು ಹೊಸದು ಹೊಸದು ಇದು ಒಂದು ಹೇಳ್ತೀನಿ. ಇದು ಒಂದು. ಎರಡನೇದು ಬಂದ್ಬಿಟ್ಟು ನೀವು ಹೇಳ್ದಂಗೆ ಬರೀ ಕಂಡಿಡ್ಕೊಂಡ್ಬಿಟ್ರೆ ರೈತ ಏನ್ ಮಾಡ್ಬೇಕು? ಅದಕ್ಕೆ ಬೇಕಾಗಿರ್ತಕ್ಕಂತ ಪೂರಕವಾಗಿರ್ತಕ್ಕಂಥ ಕೆಲವೊಂದು ಅಗ್ರಾನಮಿಕಲ್ ಪ್ರಾಕ್ಟೀಸಸ್ ಕೂಡ ಒಂದು ಟಿಪ್ಸ್ ತರ ಹೇಳ್ಕೊಟ್ರೆ ಇದು ಖಂಡಿತವಾಗಿಯೂ ಕ್ರಾಪ್ ಚೆನ್ನಾಗಿ ಬರ್ತದೆ. ಏನದರಲ್ಲಿ, ಪಪ್ಪಾಯ ನೀರು ಬೇಕು, ಆದರೆ ನೀರೇ ಪಪ್ಪಾಯದು ಶತ್ರು. ಇದು ಭಾರಿ ಇಂಪಾರ್ಟೆಂಟು, ರೈತರು ಯಾವತ್ತು ತಿಳ್ಕೋಬೇಕು. ಬಿಕಾಸ್ ನೀರು ಒಂದು ದಿವಸ ಏನಾದರೂ ಸ್ಟ್ಯಾಗ್ನೆಂಟ್ ಆಗಿಬಿಟ್ರೆ ಪಪ್ಪಾಯ ಅಲ್ಲೇ ಕೊಳತೋಗ್ತದೆ. ಯಾಕಂದರೆ ಅದರ ಸ್ಟೆಮ್ ಇದೆಲ್ಲ ಸ್ಪಾಂಜಿಟ್ ಸ್ಟೆಮ್, ಅದು ಸೂಡೋ ಸ್ಟೆಮ್ ಥರ, ಅದು ಭಾರಿ ವೀಕ್ ಸ್ಟೆಮ್. ಸಣ್ಣದಿಂದ ಹಿಡಿದು ದೊಡ್ಡದಾಗೋವರೆಗೂ ಹಾಲು ಒಳಗಡೆ ಟೊಳ್ಳು, ಅದಕ್ಕೆ ನೀರು ತಾಕ್ತು ಅಂತ ಹೇಳಿದ್ರೆ ಇಡೀ ಸಿಸ್ಟಮೇ ಡಿಸ್ಟರ್ಬ್ಡ್ ಆಗ್ಬಿಡ್ತದೆ. ಹಾಗಾಗಿ ಪಪ್ಪಾಯವನ್ನು ನಾವು ಬೆಳೆಸಲಿಕ್ಕೆ ಏನು ಜಮೀನು ನಾವು ಆಯ್ಕೆ ಮಾಡ್ತಾರೋ ರೈತರು, ನೀರು ಬಸಿಬೇಕು, ವಾಟರ್ ಯಾವತ್ತೂ ಕೂಡ ಅಲ್ಲೇ ಕಲೆ ಹಾಕಬಾರ್ದು, ಬಸ್ತು ಹೋಗ್ಬಿಡ್ಬೇಕು. ಇದು ನಂಬರ್ ಒನ್. ಎರಡನೇದು, ಯಾವತ್ತು ಕೂಡ ನಾವು ಬೆಡ್ ಮಾಡಬೇಕಾದ್ರೆ ರೈಸ್ಡ್ ಬೆಡ್ಡಲ್ಲಿ ಪಪ್ಪಾಯ ಹಾಕಬೇಕು. ಇದು ಭಾರಿ ಮುಖ್ಯ. ಸಮಡಿ ಏರ್ ಮಡಿದ್ರೆ ಮಾತ್ರ ನೀರು ಒಂದೂವರೆ ಅಡಿ ಎರಡು ಅಡಿ ಬೆಡ್ ಮೇಲೆ ಇರೋ ಸಸಿಗಳಿಗೆ ಏನೂ ತೊಂದರೆ ಆಗದೆ ನೀರು ಬಸ್ದು ಸೈಡ್ಗೆ ಹೋಗ್ಬಿಡ್ತವೆ. ಒಂದು ವೇಳೆ ರಾತ್ರಿ ಎರಡು ದಿವಸ ಮೂರು ದಿವಸ ಮಳೆ ಬಂದರೂ, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮೊನ್ನೆದು ಅಕ್ಟೋಬರ್ ನವಂಬರ್ ಡಿಸೆಂಬರಲ್ಲಿ ಯಾರೂ ನೋಡಿಲ್ಲ ಅಂಥ ಮಳೆಗಳನ್ನು, ಆ ಒಂದು ಚಳಿಗಾಲದಲ್ಲಿ ಮಳೆಗಳು ಬರೋಕ್ಕೆ, ರೈನಿ ಸೀಸನ್ ಆದಮೇಲೂ ಕೂಡ ನಮಗೆ ಮಳೆ ಬಂತು. ಆವಾಗೆಲ್ಲ ಪಪ್ಪಾಯ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ ರೈತರದು. ಇನ್ಫ್ಯಾಕ್ಟ್ ಎಲ್ಲ ಬೆಳೆಗಳು ಕೂಡ ತುಂಬ ಡ್ಯಾಮೇಜ್ ಆಗಿದೆ. ಅಂಥ ಟೈಮ್ಗೆ ಏರು ಮಡಿಗಳಲ್ಲಿ ನಾವು ಬೆಳೆಸಿದರೆ ಪಪ್ಪಾಯಿಗಳನ್ನ ನೀರಿನ ಅಂಶ ಎಷ್ಟು ಬೇಕಷ್ಟು ತಗೊಂಡು ಬಸ್ದೋಗ್ತದೆ, ಇದು ಮುಖ್ಯವಾಗಿ. ಎರಡನೇದು, ಇದಕ್ಕೆ ಸಾಕಷ್ಟು ನಾವು ಆರ್ಗ್ಯಾನಿಕ್ ಆಗಿ ಜೀವಾಮೃತ ಇರ್ಬೋದು, ಪಂಚಗವ್ಯ ಇರ್ಬೋದು, ವರ್ಮಿ ವಾಶ್ ಇರ್ಬೋದು, ಇತ್ತುಗಳನ್ನ ಯಥೇಚ್ಛವಾಗಿ ಅದನ್ನ ಅದರಲ್ಲೇ ಬೆಳೆಸಬೇಕು. ಇದಕ್ಕೆ ಇನ್ನೊಂದು ಹೆಸರು ಪಪ್ಪಾಯಿಗೆ ಗೊಬ್ಬರದ ಗಿಡ. ನಿಮ್ಗೆಲ್ಲ ನೆನಪಿರ್ಬೋದು ಹಳೇ ಕಾಲದಲ್ಲಿ ಈ ವೆರೈಟಿ ರೆಡ್ ಲೇಡಿ 30 ವರ್ಷದಿಂದ ಚೈನಾ ಕಂಪನಿ ಬರೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಮನೆದು ಬಾತ್ರೂಮಲ್ಲಿ ಟಾಯ್ಲೆಟ್ಗಳಲ್ಲಿ ಮನೆ ಮುಂದೆಯಲ್ಲಿ ತಿಂದು ಬಿಸಾಕಿರೋದು, ಕಾಗೆ ಹಣ್ಣು ತಿಂದು ಬಿಸಾಕಿರೋ ಬೀಜಗಳಿಂದ ಪಪ್ಪಾಯಿ ಹಣ್ಣು ಬರ್ತಿತ್ತು. ಮನೆ ಮನೆ ಮುಂದೆ ರಸ್ತೆ ಬದಿಯಲ್ಲಿ ಬೀಳ್ತಿತ್ತು, ಯಾರೂ ತಿಂತಿರ್ಲಿಲ್ಲ, ಹಕ್ಕಿಗಳು ತಿಂತಿದ್ದು. ಬಟ್ ಅದರಿಂದ ಬಿದ್ದಿರೋ ಬೀಜದಿಂದ ಪುನಃ ಬರ್ತಾ ಇತ್ತು. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಗೊಬ್ಬರ, ಅಲ್ಲಿರ್ತಕ್ಕಂಥ ನಮ್ಮದು ಬಾತ್ರೂಮ್ದು ವೇಸ್ಟಲ್ಲಿ ಸಖತ್ತಾಗಿ ಬರ್ತಿತ್ತು. ಅಷ್ಟೊಂದು ಸ್ಟ್ರೆಂತ್, ಅಷ್ಟೊಂದು ವಿಗರು ಆ ಗಿಡಕ್ಕೆ ಬರಬೇಕು ಅಂದರೆ ಗೊಬ್ಬರದ ಪಕ್ಕದಲ್ಲಿ ಬೆಳೆಸಬೇಕು. ಅದಕ್ಕೆ ಅದಕ್ಕೆ ಗೊಬ್ಬರದ ಗಿಡ ಅಂತಲೂ ಕರೀತಾರೆ. ಅಂದರೆ ಅಷ್ಟೊಂದು ಗೊಬ್ಬರಗಳನ್ನು ಯಥೇಚ್ಛವಾಗಿ ನಾವು ಆರೈಕೆ ಮಾಡಿದ್ರೆ ಫಲ ಕೂಡ ಹಂಗೆ ಬರ್ತದೆ. ಇನ್ನು ಈಗ ಕೋವಿಡ್ ನಂತರದಲ್ಲಿ ನಾವು ಪಪ್ಪಾಯಿಗೆ ಬಹಳ ಮೌಲ್ಯವರ್ಧನೆಗೆ ಅವಕಾಶಗಳು ಹೆಚ್ಚಾಗಿದೆ. ಅದನ್ನು ಒಂದು ಔಷಧಿಯಾಗಿ ಬಳಕೆ ಮಾಡುವಂಥದ್ದು, ಒಂದು ಅಲಂಕಾರಿಕ ಸಾಮಗ್ರಿಗಳ ಉತ್ಪಾದನೆಯಲ್ಲಿ ಬಳಕೆ ಮಾಡುವಂಥದ್ದು, ಅದಕ್ಕಿಂತ ಹೆಚ್ಚಾಗಿ ಆರೋಗ್ಯವರ್ಧಕವಾಗಿ ಬಳಕೆ ಮಾಡುವಂಥದ್ದು. ಈ ಮೂರು ಅಂಶಗಳನ್ನು ಗಮನಿಸಿದಾಗ ಅಗ್ರಿಮ ರೆಡ್ ಗ್ಲೋರಿಗೆ ಯಾವ ಥರ ಅವಕಾಶಗಳಿದೆ, ಹೇಗೆ ಇದು ಅಲ್ಲಿ ಎಲ್ಲ ಬೇಡಿಕೆಗಳನ್ನು ಪೂರೈಸಬಲ್ಲದು? ಸರ್, ಇದು ಪಪ್ಪಾಯ ಅನ್ನೋದು ಯಾವುದೇ ಒಂದು ತಳಿಗೆ ಸೀಮಿತವಾಗಿಲ್ಲ. ಪಪ್ಪಾಯ ಅನ್ನೋದು ಕ್ರಾಪಿಗೆ, ಅಂದರೆ ಪಪ್ಪಾಯದ ಎಲೆ ಇರ್ಬೋದು, ಪಪ್ಪಾಯದ ಹಣ್ಣಿರ್ಬೋದು, ಪಪ್ಪಾಯದ ಹಾಲಿರ್ಬೋದು, ಪಪ್ಪಾಯದ ಬೀಜ ಇರ್ಬೋದು, ಪ್ರತಿಯೊಂದು ಕೂಡ ಇದು ಔಷಧಿಯ ಅಗರ. ಆ ಮಟ್ಟಿಗೆ ಇನ್ ಫ್ಯಾಕ್ಟ್ ಹೇಳಬೇಕು ಅಂದರೆ ಕಿರಣ್ ಮಜುಮ್ದಾರ್ ಏನಿದ್ದಾರೆ ಇವತ್ತು ಇಷ್ಟೊಂದು ದೊಡ್ಡದಾಗಿ ಬಯೋಟೆಕ್ನಾಲಜಿ, ನಾನು ಅವಾಗ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ತಮಿಳ್ನಾಡಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಅವರಿಗೆ ಸಣ್ಣದಾಗಿ ಅವ್ರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಚಂದಾಪುರದ ಹತ್ರ ಅವ್ರ ಫ್ಯಾಕ್ಟ್ರಿಗೆ ತಮಿಳ್ನಾಡಿನ ಫಾರಮಿಂದ, ಗೌರ್ಮೆಂಟ್ ಆಫ್ ಇಂಡಿಯಾ ಫಾರಮಿಂದ ಅವರಿಗೆ ನಾನು ಲ್ಯಾಟೆಕ್ಸ್ ಈ ಪಪ್ಪಾಯದು ಹಾಲು ಅದಕ್ಕೆ ಪಾಪೈನ್ ಡ್ರಮ್ಗಳಲ್ಲಿ ವೈಟ್ ಡ್ರಮ್ಮಲ್ಲಿ ನಾನೇ ಬೈ ಹ್ಯಾಂಡಲ್ಲಿ ಬಸ್ಸಲ್ಲಿ ಬಂದ್ಬಿಟ್ಟು ಆ ಒಮ್ಮನಿಗೆ ತಂದು ಕೊಡ್ತಿದ್ದೆ ಹಾಲು. ಸೊ ಅದರಲ್ಲಿ ಅವರ ಅಪ್ಪಂದು ಫ್ಯಾಕ್ಟ್ರಿ ಇರ್ತಿತ್ತು ಕಿರಣ್ ಮಜುಮ್ದಾರ್ದು, ಅದರಲ್ಲಿ ಬಿಯರ್ ಚಿಲ್ ಪ್ರೂಫಿಂಗ್, ಮೀಟ್ ಟೆಂಡರೈಸೇಷನ್, ನನ್ನ ಹತ್ರ ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ಮು, ಏನು ಸಾವಿರಾರು ಲೀಟರ್ ಹಾಲು ತಗೊಳ್ತಿದ್ರು. ನಮ್ದು ಸಂಗಮ್ ಫಾರ್ಮು ತಮಿಳ್ನಾಡಲ್ಲಿ, ಅಲ್ಲಿ ನಮ್ದು ಮೈನ್ ಇನ್ಕಮ್ಮೇ ಪಪ್ಪಾಯ ಒಂದು ಕ್ರಾಪ್ ಇಂದ ಬರ್ತಿತ್ತು, ಲ್ಯಾಟೆಕ್ಸ್ ಎಕ್ಸ್ಟ್ರಾಕ್ಷನ್. ಸೊ ಅಲ್ಲಿಂದ ನನಗೆ ಗೊತ್ತಿತ್ತು ಪಪ್ಪಾಯದ ಬೆಲೆ. ಅದನ್ನ ತಕೊಂಡು ಅವ್ರು ಇಲ್ಲಿ ಪ್ರಾಸೆಸ್ ಮಾಡಿಬಿಟ್ಟು ಐರ್ಲ್ಯಾಂಡ್ಗೆ, ಅವ್ರದ್ದು ಮೈನ್ ಸಪೋರ್ಟರ್ ಐರ್ಲ್ಯಾಂಡ್ ಕಿರಣ್ ಮಜುಮ್ದಾರ್ದು, ಅಲ್ಲಿ ಕಳಿಸ್ತಾ ಇದ್ರು. ಅಲ್ಲಿಂದ ಅವ್ರು ದುಡ್ಡು ಮಾಡಿ ಇವತ್ತು ದೊಡ್ಡದಾಗಿ ಬಯೋಟೆಕ್ನಾಲಜಿ ಹೇಳ್ಬಿಡಿದ್ರು. ಅಂದರೆ ಪಪ್ಪಾಯ ಹಾಲಿರ್ಬೋದು, ಅದಕ್ಕೆ ತಳಿ ವಿಶೇಷ ಅಲ್ಲ, ನೀವು ಯಾವುದೇ ತಗಲಿ ತಗೊಳ್ಳಿ ಹಾಲು ಬರ್ತದೆ, ಸ್ವಲ್ಪ ವ್ಯತ್ಯಾಸ ಇರೋದು. ಬಟ್ ರೆಡ್ ಗ್ಲೋರಿ ನೀವು ಕೇಳ್ತಾ ಇರೋದು, ರೆಡ್ ಗ್ಲೋರಿಲೂ ಕೂಡ ಹಾಲಿದೆ, ಸಾಕಷ್ಟು ಲ್ಯಾಟೆಕ್ಸ್ ಎಕ್ಸ್ಟ್ರಾಕ್ಷನ್ ಮಾಡ್ಬಿಟ್ಟು ಪ್ಯಾಪೈನ್ ಅದನ್ನು ಪೌಡರ್ ಮಾಡಿ ತಗೊಳ್ಬೋದು. ಅದನ್ನು ಮೀಟ್ ಟೆಂಡರೈಸೇಷನ್ಗೆ, ಡೈಜೆಷನ್ಗೆ, ಮತ್ತು ಫಾರ್ಮಾಸ್ಯೂಟಿಕಲ್ಸ್ಗೆ ಬೇಕಾದಷ್ಟು, ಇವನ್ ಪ್ಲಾಂಟ್ ಇದು ನಮ್ಮದು ಬ್ಲಡ್ ಲೆಟ್ಸ್ ಇದರಲ್ಲಿ ಬ್ಲಡ್ಡಲ್ಲಿ ಕೂಡ. ಸೊ ನಿಜ ಇದು ರೆಡ್ ಲೇಡಿ ಅಥವಾ ಬೇರೆ ಪಪ್ಪಾಯ ಥರನೇ, ಇದಕ್ಕೂ ಕೂಡ ಅದರದ್ದು ಆ್ಯಡೆಡ್ ವ್ಯಾಲ್ಯೂ, ವ್ಯಾಲ್ಯೂ ಅಡಿಷನ್ ಅದು ಇದರಲ್ಲೂ ಇದೆ. ಇನ್ನು ಕೆಲವೆಲ್ಲ ವೈರಸ್ಸಿಂದ ಬರುವಂತಹ ಕಾಯಿಲೆಗಳು ಬೆಳೆದಿರುವಂತಹ ಪಪ್ಪಾಯ ಬೆಳೆಯಲ್ಲಿ ಆವರಿಸ್ಕೊಂಡು ಬೆಳೆ ಒಂದು ಗುಣಮಟ್ಟ ಕಡಿಮೆ ಆಗೋದು, ನಾಶ ಆಗೋದು ನಾವು ಕಾಣ್ತಾ ಇರ್ತೀವಿ. ಇದಕ್ಕೇನಾದರೂ ಪರಿಹಾರಗಳು, ಜೊತೆಗೆ ಯಾಕೆ ರೆಡ್ ಗ್ಲೋರಿಯನ್ನೇ ಒಬ್ಬ ಆಯ್ಕೆ ಮಾಡಿಕೊಳ್ಬೇಕು, ಏನು ಕಾರಣಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀರಿ? ನೀವು ಎರಡು ಪ್ರಶ್ನೆ ಕೇಳಿದ್ರಿ, ಒಂದು ವೈರಸ್ ಬಗ್ಗೆ, ರಿಂಗ್ ಸ್ಪಾಟ್ ವೈರಸ್ ಫಸ್ಟ್ ಇದು ಹೇಳ್ಬಿಟ್ಟು ಆಮೇಲೆ ಯಾಕೆ ನಮ್ಮ ಭಾರತೀಯ ತಳಿ ತಗೋಬೇಕು. ಈ ಬಹುಶಃ ವಿಶ್ವದಲ್ಲೇ ವೈರಸ್ ಬಗ್ಗೆ ಅವೇರ್ನೆಸ್ಸು, ಯಾವುದು ಸ್ಕೂಲ್ ಹೋಗದೆ, ಯಾವುದು ಕಾಲೇಜ್ ಹೋಗದೆ, ಯಾರೂ ಕೂಡ ಸೈಂಟಿಸ್ಟ್ಗಳ ವಿಜ್ಞಾನಿಗಳಾಗ್ದೇನೆ ವೈರಸ್ ಬಗ್ಗೆ ಆಟೋ ಒಂದು ಚಾಲಕರಾಗಿ ನಿಂತ್ಕೊಂಡು ಎಲ್ಲಿವರೆಗೂ ಬೇಕಾದ್ರೆ ಯಾರಿಗೂ ಬೇಕಾದ್ರೆ ಇವನು ಸೊಪ್ಪು ಮಾಡ್ತಿರೋ ಒಂದು ಇವ್ರು ಅವ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ವೈರಸ್ದು ಸ್ಪೆಲ್ಲಿಂಗು, ವೈರಸ್ದು ಎಫೆಕ್ಟು, ವೈರಸ್ದು ವ್ಯಾಲ್ಯೂ, ವೈರಸ್ ಅಂದ್ರೆ ಏನು ಅನ್ನೋದಕ್ಕೆ ಯಾವ ಕೋರ್ಸ್ ಹೋಗ್ಬಿಟ್ಟು ಯಾರು ಸೈಂಟಿಸ್ಟ್ಗಳಾಗೋ ಅವಶ್ಯಕತೆ ಇಲ್ಲ. ಕರೋನಾ ಬಂದ ಮೇಲೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬಿಟ್ಟಿದೆ ವೈರಸ್ ಅಂದ್ರೆ ಏನು ಅಂತದ್ರಲ್ಲಿ ರಿಂಗ್ ಸ್ಪಾಟ್ ವೈರಸ್, ಪಪ್ಪಾಯ ಅನ್ನೋದು ಈ ಕೋಟಿ ವೈರಸ್ಗಳಲ್ಲಿ ಅದೊಂದು ವೈರಸ್ಸು. ಏನು ವೈರಸ್ಸು? ನಮ್ಮಲ್ಲಿ ಯಾವಾಗ ಅದನ್ನ ತಡೆದುಕೊಳ್ಳುವಂತ ಶಕ್ತಿ ಎಲ್ಲಿವರೆಗೆ ಇರ್ತದೋ ವೈರಸ್ಸು ಇರ್ತದೆ, ಸುತ್ತಮುತ್ತ ನನಗೇನು ಮಾಡೋದಿಲ್ಲ. ನಿಮ್ಗೊಂದು ವರ್ಡ್ ಯೂಸ್ ಮಾಡಿದೆ ನಾನು, ನಮ್ಮ ಕಾಲೇಜ್ಗಳಲ್ಲಿ ಹೇಳ್ತಾ ಇದ್ದು, ನಾವು ಎಕ್ಸಸೈಸ್ ಮಾಡ್ಬೇಕಾರೆ, ನಾನು ಸ್ಪೋರ್ಟ್ಸ್ ಮ್ಯಾನ್, ನಾನು ಎನ್ ಸಿ ಸಿಲಿದ್ದ, ನಾವು ಲೈ ಆಂಜನೇಯನ್ ತರಬೇಕು ಅಂತ, ನಾವು ನಮ್ಗೆ ಆಂಜನೇಯನ ಸ್ಫೂರ್ತಿ, ನಮಗೆ ಆಂಜನೇಯನ ಬಾಡಿನ ಸಿಕ್ಸ್ ಪ್ಯಾಕ್ಸ್ ಅಂದ್ರೆ ಆಂಜನೇಯ ನಮಗೆ. ಈ ಥರದ್ದು ಏನಪ್ಪ ಮಾಡ್ಬೇಕು ಅಗ್ರಿಕಲ್ಚರ್ ಅಂದ್ರೆ ಗೊಬ್ಬರ ಹಾಕ್ಬಿಟ್ರೆ ಆ ಗಿಡ ಆಂಜನೇಯ ಆಗ್ತದೆ, ಅವನಿಗೆ ಏನು ವೈರಸ್ ಎಫೆಕ್ಟ್ ಆಗಿಕ್ಕಿಲ್ಲ. ಸೇಮ್ ಪ್ರಿನ್ಸಿಪಲ್ಲು ಈ ಪಪ್ಪಾಯಿಗೂ ಕೂಡ, ಈ ಒಂದು ಸಣ್ಣ ಸಸಿಯಿಂದ ಹಿಡಿದು ಬೆಳೆಯುವವರೆಗೂ ಕೂಡ ಅದಕ್ಕೆ ಚೆನ್ನಾಗಿ ಆರೋಗ್ಯಕರವಾಗಿ ಏನೆಲ್ಲ ಮಾಡ್ಬೋದು ನೀವು, ಒಳ್ಳೆ ಮಣ್ಣು, ನನ್ಗೆ ಹೇಳದೆ ನೀರ್ದು ಕರೆಕ್ಟಾಗಿ ಮ್ಯಾನೇಜ್ಮೆಂಟು, ಏರ್ಮಡಿಗಳು ಅದು, ನೀರು ಕಂಟ್ರೋಲು, ಒಳ್ಳೆ ಗೊಬ್ಬರ. ಆ ಒಂದು ಇಡೀ ಒಂದು ಗಿಡ, ಒಂದು ನಮ್ಗೆ ಗೊತ್ತಿರೋಂಗೆ ಒಂದು ಎಕರೆಯಲ್ಲಿ 900 ಗಿಡ ಇರ್ತದೆ, ಸಸಿ ಇರ್ತದೆ, ಆಮೇಲೆ ಹೂವು ಬರ್ತದೆ, ಆಮೇಲೆ ಹಣ್ಣು ಬರ್ತದೆ, ಹಣ್ಣೆಲ್ಲ ಹಾರ್ವೆಸ್ಟ್ ಬರ್ತದೆ. ಅಲ್ಲಿವರೆಗೂ ಕೂಡ ಅಂದರೆ 8 months, 10 months ವರೆಗೂ ಕೂಡ ಒಂದೊಂದು ಸಸಿಗಳು ಕೂಡ ವೈರಸ್ನ ಟಾಲರೆಂಟ್ ಮಾಡ್ಕೊಳ್ಳೋಂಗೆ. ಹೆಂಗೆ ನಾವೀಗ ಕರೋನಾಗೆ ವ್ಯಾಕ್ಸಿನ್ 1, ವ್ಯಾಕ್ಸಿನ್ 2, ಆಮೇಲೆ ಬೂಸ್ಟರ್ ಏನು ಕೊಟ್ಟಿರೋದು ನಮಗೆ ಅವರು. ಸೊ ನಮಗೆ ಟಾಲರೆಂಟ್ ಕೆಪಾಸಿಟಿ ಇನ್ಕ್ರೀಸ್ ಆಗಿದೆ ಈ ವೈರಸ್ಗೆ. ಹಂಗಾಗ್ಬಿಟ್ಟು ಎಲ್ಲರೂ ಕೂಡ ವೈರಸ್ ಮರ್ತೇ ಬಿಟ್ಟಿದ್ದಾರೆ, ಈಗ ಎಲ್ಲ ಖುಷಿಯಾಗಿ ಇವಾಗ ಪುನಃ ವಾಪಸ್ ಬಂದಿದ್ದೀರಿ ನಾವು ಜೀವನ ಮಾಡೋಕ್ಕೆ. ಏನು ಮಾಡಿದ್ದೆ ನಾವು, ಸೇಮ್ ಸ್ಟೋರಿ ಪಪ್ಪಾಯಿಗೂ ಕೂಡ ಅನ್ವಯಿಸ್ತದೆ. ನೀವು ಯಾವಾಗ ಅದಕ್ಕೆ ಒಳ್ಳೆ ಡೋಸ್ ಕೊಡ್ತೀರಿ, ಒಳ್ಳೆ ಬೆಳೆಸ್ತೀರಿ, ಅದಕ್ಕೆ ಅದರದೇ ಆದಂಥ ಒಂದು ನೈಸರ್ಗಿಕವಾಗಿ ಆಗ್ತದೆ, ವೈರಸ್ ಬರ್ತದೆ, ನೋಡ್ತದೆ, ಮಾತಾಡಿಸ್ತದೆ, ವಾಪಸ್ ಹೋಗ್ತದೆ. ನೈಸರ್ಗಿಕವಾಗಿ ಶಕ್ತಿಯನ್ನು ತುಂಬಬೇಕು. ನೈಸರ್ಗಿಕವಾಗಿ ಶಕ್ತಿಯನ್ನು ತುಂಬಬೇಕಾದ್ರೆ ಇವತ್ತಿನ ದಿನಮಾನದಲ್ಲಿ ನಾವು ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ನೀಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಸಾವಯವ ಗೊಬ್ಬರಗಳನ್ನೇ ಬಳಸಿ ರೆಡ್ ಗ್ಲೋರಿಯಲ್ಲಿ ನಾವು ಒಳ್ಳೆಯ ಇಳುವರಿಯನ್ನು, ಒಳ್ಳೆಯ ಆದಾಯವನ್ನು ಪಡ್ಕೊಳ್ಬಹುದಾ? ನಿಮ್ದು ಎರಡನೇ ಪ್ರಶ್ನೆ ನಿಜ. ಈಗ ನಾನು ನಿಮ್ಗೆ ಹೇಳಿದೆ ನನ್ನ ಒಂದು ಸ್ವಂತ ಅನುಭವದಲ್ಲಿ, ಅನಂತಪುರಲ್ಲಿ ನಾನು 10 ವರ್ಷದಿಂದೆ ನಾನು ಪಪ್ಪಾಯ ಒಂದು ಹೊಸ ತಳಿನ ತಗೊಂಡೋದಾಗ ದಯವಿಟ್ಟು ನಮಗೆ ಟೈಮ್ ವೇಸ್ಟ್ ಮಾಡಬೇಡಿ, ರೆಡ್ ಲೇಡಿ ಇದ್ರೆ ಮಾತ್ರ ಮಾತಾಡಿ ಅಂತ ತೆಲುಗಲ್ಲಿ ಹೇಳಿದ್ರು. ಅಲ್ಲಿರೋ ನರ್ಸರಿಗಳು ಎಲ್ಲರೂ ಕೂಡ ನನಗೆ, ಅನಂತಪುರ ದೊಡ್ಡದು ಹ್ಯೂಜ್ ನರ್ಸರಿ, ಅದು ಓಷನ್ ಅದು ಪಪ್ಪಾಯ ಬೆಳೆಗೆ. ಆಗ ನಾನು ವಾಪಸ್ ಬಂದೆ, ನಾನು ಹೊಸ ತಳಿ ಆವಿಷ್ಕಾರ ಆಗಿದ್ರು ಕೂಡ ಬೇಜಾರು ಪಡ್ಕೊಂಡು ವಾಪಸ್ ಬಂದೆ. ಏನಪ್ಪ ಇವ್ರಿಗೆ ರೆಡ್ ಲೇಡಿ ಬಿಟ್ಟರೆ ಬೇರೆ ಏನಂತೆ, ಹೆಂಗ್ ಗೊತ್ತಾಯ್ದು? ಪಪ್ಪಾಯ ಅಂದ್ರೆ ರೆಡ್ ಲೇಡಿ, ರೆಡ್ ಲೇಡಿ ಅಂದ್ರೆ ಪಪ್ಪಾಯ, ಪಪ್ಪಾಯ ಅಂತ ಕರೀಕಿಲ್ಲ ಅವರು, ರೆಡ್ ಲೇಡಿ ಅಂತ ಕರೀತಾರೆ. ಅಲ್ಲಿವರೆಗೆ ತಲೆಯಲ್ಲಿ ರೆಡ್ ಲೇಡಿ ಎಂಟರ್ ಆಗಿ ಕಂಡೀಷನ್ ಆಗಿ ಕೂತ್ಕೊಂಡ್ಬಿಟ್ಟಿದೆ ಭೂತವಾಗಿ. ಹಾಗಾಗಿ ನಮ್ದು ಏನೀಗ ರೆಡ್ ಗ್ಲೋರಿ ಬಂದಿದೆಯೋ ಯಾವುದೇ ತರದಲ್ಲೂ ಕೂಡ ರೆಡ್ ಲೇಡಿಗಿಂತ ಕಡಿಮೆ ಅಂತೂ ಮಾಡಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ತಲೆಯಲ್ಲಿ ಭೂತ ಇದೆ ರೆಡ್ ಲೇಡಿ, ಅವ್ರಿಗೆ ನಮ್ದು ಕಂಡ್ರು ಕೂಡ ಅದರಲ್ಲಿ ರೆಡ್ ಲೇಡಿ ನೋಡ್ಬೇಕು ಅವರು. ಹಾಗಾಗಿ ರೆಡ್ ಲೇಡಿಲಿ ಏನೆಲ್ಲ ಒಳ್ಳೇದಿದೆ? ಗಟ್ಟಿಕಾಯಿಗಳು, ಇಲ್ಲಿಂದ ದೆಲ್ಲಿ ಕಳಿಸ್ಬೋದು, ಇದರಲ್ಲಿ ವೈರಸ್ ಕಡಿಮೆ ಇದೆ, ಇದರಲ್ಲಿ ಟೇಸ್ಟ್ ಚೆನ್ನಾಗಿದೆ, ರೆಡ್ ಕಲರ್ ಇದೆ ಇದರಲ್ಲಿ. ಇನ್ನೂ ಅದ್ರ ಬಿಟ್ಟು ರೆಡ್ ಗುಳಿನ ವಿಶೇಷ ಇರಬೇಕಲ್ಲ, ಎಲ್ಲ ಸಮ ಆಗಿದ್ರೆ ನನ್ನ ಹತ್ರ ಬರಬೇಕು, ಇಂಡಿಯನ್ ತಳಿಯಾಗಿ ತಗೋಬೇಕು, ಚೈನಾ ತಳಿ ಸಾಕು 30 ವರ್ಷದಿಂದ, ನಮ್ಮ ಹತ್ರ ಯಾಕೆ ಬರಬೇಕು? ಇದು ಗಿಡ್ಡ ತಳಿ ವಿಶೇಷವಾಗಿದು. ನೀವು ಇದು ಹಾಕಿ ಅದು ಹಾಕಿ, ಅದು ಸ್ಟಾರ್ಟ್ ಆಗೋದು 2 ಅಡಿಯಿಂದ, ಇದು ಸ್ಟಾರ್ಟ್ ಆಗೋದು 1 ಅಡಿಯಿಂದ, 1 ಅಡಿಲೆ. ಯಾಕಂದ್ರೆ ಇದ್ರದ್ದು ಪೇರೆಂಟ್ಸು ಒಂದು ಗಿಡ್ಡ, ಇವ್ರ ಅಪ್ಪ ಗಿಡ್ಡ. ಹಾಗಾಗ್ಬಿಟ್ಟು ಬರೋತಾಗ ಇದು ರೆಡ್ ಗ್ಲೋರಿ ಗಿಡ್ಡ ತಳಿ. ಸೊ ರೈತರಿಗೆ ಇನ್ನೊಂದು ಇದು ಭಾರಿ ಗಮನಿಸ್ಬೋದು ರೈತರು, ರೆಡ್ ಲೇಡಿದು ಏನು ಸ್ಟೆಮ್ ಇದೆ, ಸೂಡೋ ಸ್ಟೆಮ್ ಅಂತ ಕರಿತೀವಿ, ಸ್ಪಾಂಜಿ ಸ್ಟೆಮ್ ಅಂತ ಕರಿತೀವಿ, ವೀಕ್ ಸ್ಟೆಮ್ ಅಂತ ಕರಿತೀವಿ, ಟೊಳ್ಳು ಸ್ಟೆಮ್ ಅಂತ ಕರಿತೀವಿ. ಇದು ವೆರಿ ವೀಕ್, ಇದು ನಮ್ದು ಕೈ ಗಾತ್ರಕ್ಕೆ ಬರ್ತದೆ ಹೋಗ್ತಾ ಹೋಗ್ತಾ. ಯಾವುದು ರೆಡ್ ಲೇಡಿ 30 ವರ್ಷದಿಂದ ಬೆಳೆಸ್ತಾರೆ ರೈತರು. ಆದರೆ ರೆಡ್ ಗ್ಲೋರಿ ಭಾರತೀಯ ದೇಶದಲ್ಲಿ ಫಸ್ಟ್ ಟೈಮ್ ಏನು ನಾವು ಕಂಡಿಡಿದು, ಭಾರತ ದೇಶಕ್ಕೆ ಕೊಡುಗೆ ಆಗಿ ಬಂದಿದ್ದೇವೆ ಈ ಹೈಬ್ರಿಡು, ಈ ತಳಿ. ಇದು ನಮ್ದು ಏನಿದೆ ತೊಡೆ ತರ ಸ್ಟೆಮ್ ಇದು. ಹಾಗಾಗಿ ಗಾಳಿಗೆ ಬೆಳಿಲಿಕ್ಕೆ ಸಪೋರ್ಟಿಂಗ್ ಮಾಡೋಕ್ಕೆ ಅಷ್ಟು ದಪ್ಪವಾಗಿ ಕಾಣ್ತದೆ. ನೀವು ಈ ಗಿಡ ಒಂದು 10, ಈ ಗಿಡ ಒಂದು 10 ಹಾಕಿದ್ರೆ ಗಿಡ್ಡವಾಗಿ ಬರೋದು ಒಂದು, ಇನ್ನೊಂದು ಇದು ಅದು ಕೈ ತರ ಬರ್ತದೆ, ಇದು ತೊಡೆಂಗ್ ಬರ್ತದೆ. ಇನ್ನೊಂದು ಇಳುವರಿ ಕೂಡ ಗಿಡವಾಗಿರೋದ್ರಿಂದ ಬೇಗ ಸ್ಟಾರ್ಟ್ ಆಗೋದ್ರಿಂದ 7ನೇ ತಿಂಗಳಿಗೆಲ್ಲ ಕಾಯಿಗಳು ಸ್ಟಾರ್ಟ್ ಆಗ್ತದೆ, ರೆಡ್ ಲೇಡಿ ಬಂದು 8ನೇ ತಿಂಗಳಿಗೆ ಬರ್ತದೆ. ಹಾಗಾಗಿ ಇಳುವರಿ ಕೂಡ ಒಂದು ಸ್ವಲ್ಪ 20% ಹೆಚ್ಚಿಗಿರ್ತದೆ. ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ಒಬ್ಬ ತಳಿ ವಿಜ್ಞಾನಿಯಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ ಕೃಷಿಕರಿಗೆ ನೀವು? ಕೃಷಿಕರಿಗೆ ನಾನು ಹೇಳೋದು, ಪಪ್ಪಾಯದಲ್ಲಿ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ರೆಡ್ ಲೇಡಿ ಒಂದು ಉತ್ತಮ ತಳಿ ಅಂತ ಹೇಳ್ಬಿಟ್ಟು, ಪ್ಲಸ್ ಇದೊಂದು ಆರೋಗ್ಯವಾಗಿ ಮನುಷ್ಯರಿಗೂ ಕೂಡ ಎಲ್ಲರಿಗೂ ಕೂಡ ಒಂದು ಔಷಧಿ ತರ ಕೆಲಸ ಮಾಡ್ತದೆ. ಹಾಗಾಗ್ಬಿಟ್ಟು ಪಪ್ಪಾಯ ತಳಿ ಅವ್ರ ಕುಟುಂಬಕ್ಕೆ ಆಗಲಿ, ಆ ಒಂದು ಹಳ್ಳಿಗೆ ಆಗಲಿ, ಆ ಒಂದು ಇಡೀ ನಮ್ಮ ರಾಷ್ಟ್ರಕ್ಕೆ ಆಗಲಿ ಒಳ್ಳೆ ಇದೊಂದು ಮೆಡಿಸಿನಲ್ ಕ್ರಾಪ್ ತರ ಕೆಲಸ ಮಾಡ್ತದೆ. ಹಾಗಾಗಿ ಇದನ್ನ ನಾನೇನು ಹೇಳಿದ್ವಿ ಇವತ್ತು ಯಾವ ಟೈಮಿಗೆ ಕೊಡಬೇಕು ಅಂತ ತಿಳ್ಕೊಂಡ್ರೆ ಒಳ್ಳೆ ಲಾಭದಾಯಕ ಒಂದು ಬೆಳೆ ಪಪ್ಪಾಯ. ಡಾಕ್ಟರ್ ಕೆ ಕೆ ಸುಬ್ರಹ್ಮಣ್ಯ ಅವರೇ, ಕಾರ್ಯಕ್ರಮ ನಮ್ಮ ರೈತ ಬಾಂಧವರೆಲ್ಲ ಕೇಳ್ತಾ ಇರ್ತಾರೆ, ಅವ್ರಿಗೂ ಅನಿಸುತ್ತೆ ನಾವು ಒಂದೆರಡು ಪ್ರಶ್ನೆ ಕೇಳಿದ್ರೆ ಚೆನ್ನಾಗಿರೋದು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ ಮೂರು ಸಾರಿ ಹೇಳಿ, ಬಹುಶಃ ಈ ಒಂದು ಹೊಸ ತಳಿಯ ಬಗ್ಗೆ ಇರ್ಬೋದು ಅಥವಾ ಸಹಜವಾಗಿಯೇ ಪಪ್ಪಾಯ ಕೃಷಿಯನ್ನು ಲಾಭದಾಯಕವಾಗಿ ಮಾಡಬೇಕಾದ್ರೆ ಇನ್ನು ಏನೆಲ್ಲ ಮಾಡ್ಬೋದು, ಈ ಬಗ್ಗೆ ಪ್ರಶ್ನೆಗಳನ್ನು ಬಹುಶಃ ಅವ್ರು ನಿಮ್ಮನ್ನು ಕೇಳಬಹುದು ಅಂತ ಹೇಳಿ ನಿಮ್ಮ ದೂರವಾಣಿ ಸಂಖ್ಯೆ. ರೈತರುಗಳಿಗೆ ಶ್ರೋತೃಗಳಿಗೆ ತುಂಬ ಧನ್ಯವಾದಗಳು. ನಾನು ನಿಮಗೆ ನೇರವಾಗಿ ಮಾತಾಡಲಿಕ್ಕೆ ಒಬ್ಬ ವಿಜ್ಞಾನಿನ ಒಬ್ಬ ರೈತರ ಜೊತೆಗೆ ಸಂಬಂಧವಾಗಿರತಕ್ಕಂಥ ಕೊಂಡಿಯನ್ನು ಈ ಆಲ್ ಇಂಡಿಯಾ ರೇಡಿಯೋ ಮೈಸೂರವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ತುಂಬ ತುಂಬ ನಾನು ಆಭಾರಿಯಾಗಿರ್ತೀನಿ. ಮತ್ತು ಇದೊಂದು ಕಾರ್ಯಕ್ರಮ, ಒಬ್ಬ ವಿಜ್ಞಾನಿ ಆವಿಷ್ಕಾರ ಮಾಡತಕ್ಕಂಥ ತಳಿಯನ್ನು ಯೂಸ್ ಮಾಡತಕ್ಕಂಥದ್ದು ಆ್ಯಕ್ಚುಲಾಗಿ ರೈತರು. ನನ್ನ ನಂಬರ್ ಬಂದ್ಬಿಟ್ಟು 9448282113, 9448282113, 9448282113, ಇದು ನಂದು ಸಂಖ್ಯೆ. ಬಹಳ ಸಂತೋಷ. ಈಗಾಗಲೇ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಗ್ರಿಮ ರೆಡ್ ಗ್ಲೋರಿ ಅಲ್ಲದೆ ಸಾಕಷ್ಟು ಬೇರೆ ಬೇರೆ ಪರಂಗಿಯ ತಳಿಗಳನ್ನು ಸಹ ನೀವು ಬಿಡುಗಡೆ ಮಾಡೋರಿದ್ದೀರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಗಳು ನಡೀತಾ ಇದೆ. ಹಳದಿ ಬಣ್ಣದಲ್ಲಿರುವಂತಹ ಪರಂಗಿಗೂ ಸಹ ನಿಮ್ಮ ಒಂದು ಸಂಶೋಧನಾ ಕ್ಷೇತ್ರದಲ್ಲಿ ಅವಕಾಶಗಳನ್ನು ನೀವು ಕಲ್ಪಿಸ್ತಾ ಇದ್ದೀರಾ, ಮಾಡ್ತಾ ಇದ್ದೀರಿ. ನಿಮ್ಮ ಎಲ್ಲ ಈ ರೀತಿಯ ಪ್ರಯತ್ನಗಳೆಲ್ಲ ಯಶಸ್ವಿಯಾಗಲಿ. ಒಂದು ಆರೋಗ್ಯಯುಕ್ತವಾದ ಬೆಳೆಗೆ ಆರೋಗ್ಯಯುಕ್ತವಾದ ಒಂದು ಧಾರಣೆ ಅಥವಾ ಆರೋಗ್ಯಯುಕ್ತವಾದ ಒಂದು ಅವಕಾಶಗಳು ಬರೋ ದಿನಗಳಲ್ಲಿ ಹೆಚ್ಚಾಗಲಿ, ದೇಸಿ ಪಪ್ಪಾಯಿಗೆ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಹಾರೈಸಿ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಭಾರತೀಯ ಪರಂಗಿ ತಳಿ ಅಭಿವೃದ್ಧಿ ಹಾಗೂ ಲಾಭದಾಯಕ ತಾಂತ್ರಿಕ ಕೃಷಿ ಕ್ರಮಗಳನ್ನು ಕುರಿತು ಶ್ರೀರಂಗಪಟ್ಟಣದ ಬೆಳಗೊಳ ಹೋಬಳಿ ಬೊಮ್ಮೂರು ಅಗ್ರಹಾರದಲ್ಲಿ ಕೃಷಿ ಸಂಶೋಧನೆ ನಡೆಸುತ್ತಿರುವ ಡಾಕ್ಟರ್ ಕೆಕೆ ಸುಬ್ರಹ್ಮಣಿ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮಳವಳ್ಳಿ ತಾಲೂಕು ಮಾರೇಹಳ್ಳಿ ಗ್ರಾಮದ ಕೃಷಿಕ ಜೆ ನಾಗರಾಜಮೂರ್ತಿ. ಸಿದ್ದಣ್ಣ ಯಾವ ಕಡೆಪ್ಪ? ಗ್ರಾಮ ಪಂಚಾಯತಿ ಕಡೆಗೆ. ನಾನು ಗ್ರಾಮ ಪಂಚಾಯತಿ ಹೊಂಟೀನಿ. ಏಣ್ಣ ನಾನು ಪಂಚಾಯತಿ ಕಡೆ ಹೊಂಟೀನಿ. ಇದೇನಿದು, ಎಲ್ಲಾರು ಗ್ರಾಮ ಪಂಚಾಯತಿ ಕಡೆ ಹೊಂಟಾರಲ್ಲ. ಬುಡಣ್ಣ ಇಲ್ಲಿ ಕುಂತ ಏನ್ ಮಾಡ್ತಿ? ನೀನು ನಡಿ. ಯಾಕ ರೊಕ್ಕ ಹಂಚ್ತಾರೇನು ಪಂಚಾಯತಿಯಾಗ? ಹೌದು, ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಶುರು ಆಗ್ಯದ, ಕೂಲಿ ಕೆಲ್ಸ ಕೊಡ್ತಾರ, ನಡಿಯೋ. ಎಂತ ಬಂಗಾರದಂತ ಸುದ್ದಿ ಹೇಳಿದ್ಯೋ, ನಡಿ ಬಂದೆ. ನರೇಗಾ ಯೋಜನೆ ಅಡಿ ಕೂಲಿ ಕೆಲಸ ಮಾಡಲು ಇಂದೇ ಜಾಬ್ ಕಾರ್ಡ್ ಮಾಡಿಸಿ. ಇದಕ್ಕಾಗಿ ಬ್ಯಾಂಕ್ ಖಾತೆ ಮತ್ತು ಅದೇ ಗ್ರಾಮದಲ್ಲಿ ವಾಸಿಸುತ್ತಿರುವ ಬಗ್ಗೆ ಪುರಾವೆ ಒದಗಿಸಬೇಕು. ಜಾಬ್ ಕಾರ್ಡ್ ಇರುವವರಿಗೆ 100 ದಿನ ಕೂಲಿ ಕೆಲಸ ಖಚಿತ. ಗಂಡು ಹೆಣ್ಣಿಗೆ ಸಮಾನ ಕೂಲಿ. ದಿನಕ್ಕೆ 275 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರಲಿದೆ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 4258 666. ಇದು ಮಂಡ್ಯ ಜಿಲ್ಲಾ ಪಂಚಾಯತ್ ಪ್ರಕಟಣೆ. ಈಗ ಕೇಳಿ ಕೃಷಿ ಗೀತೆ. ಎರಿ ಗೊಬ್ಬರ, ಹಾ ಹಾ ಎರಿ ಗೊಬ್ಬರ, ಎರಿ ಗೊಬ್ಬರ, ಹಾ ಹಾ ಎರಿ ಗೊಬ್ಬರ, ಬಳಸಿ ನೋಡು ರೈತ ನೀನು ಬೆಳೆಯ ಅಬ್ಬರ, ಎಂಥ ಬೆಳೆಯ ಅಬ್ಬರ, ಬಳಸಿ ನೋಡು ರೈತ ನೀನು ಬೆಳೆಯ ಅಬ್ಬರ, ಎಂಥ ಬೆಳೆಯ ಅಬ್ಬರ. ಹೊಲದಾಗಿನ ಬೆಳೆಯ ಉಳುಕಿ ಆಗತಾದ ನಿನಗ ಘಳಿ